निक्षय मित्र बनकर टीबी के खिलाफ लड़ाई को आगे बढ़ा रहे हैं। जन जन का रखे ध्यान, टीबी मुक्त भारत अभियान। अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी। ಆತ್ಮೀಯ ರೈತ ಬಂಧುವರಿಗೆಲ್ಲ ಶರಣು ಶರಣಾರ್ಥಿಗಳು. ಆಕಾಶವಾಣಿ ಧಾರವಾಡ ಆತ್ಮೀಯ ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರಾಯಬಾಗ್ ತಾಲೂಕು ಹಿಡಕಲ್ ಗ್ರಾಮದ ಸಾವಯವ ಮತ್ತು ಸಮಗ್ರ ಕೃಷಿಕರಾದ ಕಲ್ಲಪ್ಪ ಮಲ್ಲಪ್ಪ ಮಾಳಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ನಮಸ್ಕಾರ ರೈತ ಬಾಂಧವರೇ, ರಾಯಬಾಗ್ ತಾಲೂಕು ಹಿಡಕಲ್ ಗ್ರಾಮದ ಸಾವಯವ ಹಾಗೂ ಸಮಗ್ರ ಕೃಷಿಕರಾದ ಕಲ್ಲಪ್ಪ ಮಲ್ಲಪ್ಪ ಮಾಳೆಯವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರು ತಮ್ಮ ಜಮೀನಿನಲ್ಲಿ ಯಾವೆಲ್ಲ ಬೆಳೆಗಳನ್ನು ಬೆಳೆದಿದ್ದಾರೆ, ಹೇಗೆ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅನ್ನೋದರ ಕುರಿತು ಇವತ್ತು ನಾವು ತಿಳ್ಕೊಳ್ಳೋಣಂತ. ಕಲ್ಲಪ್ಪ ಮಲ್ಲಪ್ಪ ಮಾಳೆಯವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಕಲ್ಲಪ್ಪ ಮಲ್ಲಪ್ಪ ಮಾಳೆಯವರೇ, ತಮ್ಮ ಪರಿಚಯವನ್ನು ನಮ್ಮ ರೈತ ಬಾಂಧವರಿಗೆ ಮಾಡಿಕೊಡ್ರಲ್ಲ. ರಾಯಬಾಗ್ ತಾಲೂಕು ಹಿಡಕಲ್ ಗ್ರಾಮದ ಕಲ್ಲಪ್ಪ ಮಲ್ಲಪ್ಪ ಮಾಳೆಯೇ ಆದ ನಾನು. ಸಾವಯವ ಹಾಗೂ ಸಮಗ್ರ ಕೃಷಿಯನ್ನು 2007-08 ಮಾಡ್ತಾ ಇದ್ದೀನಿ. ಅದಕ್ಕೆ ಮೊದಲು ನಮ್ಮ ತಂದೆಯವರು ಮಾಡ್ತಿದ್ರು ಒಕ್ಕಲ್ತನ. ಆಗ ರಸಾಯನ ಮತ್ತು ಸಾವಯವ ಎರಡು ರೀತಿ ಮಾಡ್ತಿದ್ರು. ನಾವು 2008 ಬರೀ ರಸಾಯನ ಮೇಲೆ ಮಾಡಿದ್ದೀವಿ. ಅಲ್ಲಿಂದ ಹಿಡಿದು ಪೂರ್ತಿಯಾಗಿ ಸಾವಯವ ಕೃಷಿಯನ್ನು ಅಳವಡಿಸ್ಕೊಂಡು 5 ಜಮೀನು ಇತ್ತಾಗ ಆಮೇಲೆ ಹೊಡೆದ ನಮಗೀಗ 2 ಎಕರೆ 20 ಗುಂಟೆ ಉಳಿದಿದೆ. ತಾವು ಏನನ್ನು ಬೆಳೀತಾ ಇದ್ದೀರಿ? 2 ಎಕರೆ 20 ಗುಂಟೆ ಜಮೀನಿನಲ್ಲಿ ಸರ್ ನಾವು ಬೆಳೆದಂದ್ರೆ ಈಗ ನಾವು ಕಬ್ಬು, ಉದ್ದು, ಗೋಧಿ, ಜವೆ ಗೋಧಿ, ಮೇವು ಬೆಳೆಯುವ ಬೇರೆ ಜಮೀನಿದೆ. 25 ಗುಂಟೆದಲ್ಲಿ ನಮ್ಮದು ವಿಶೇಷ ಬೆಳೆ ಇದೆ. 25 ಗುಂಟೆಯಲ್ಲಿ ರೇಷ್ಮೆ ಇದೆ. ರೇಷ್ಮೆಯಲ್ಲಿ ಸುವರ್ಣಗಡ್ಡೆ ಐತೆ. ಮುಂದೆ ಬಾಳೆ ಇದೆ, 4 ಬಾಳೆ ಇದಾವೆ. ಅದ್ರ ರಾಜಾಪುರಿ, ಕಮಲಾಪುರಿ, G9, ಯಾಲಕ್ಕಿ, 4 ಬಾಳಿದೆ. ಸುವರ್ಣಗಡ್ಡಿನೂ ನಮ್ಮ ರೇಷ್ಮೆ ಎಲ್ಲರಿಗಿಂತ ವಿಭಿನ್ನವಾಗಿದೆ. ನಮ್ದು 12 ಸಾಲ, 6 ಗಿಡ ಐತಿ ನಮ್ದು. ಅದರಲ್ಲಿ 6 ನಡಬಾರ್ಕ ಒಂದ್ 2 ಸುವರ್ಣಗಡ್ಡೆ ಇದಾವು. ಮುಂದೆ ನಡಬಾರ್ಕ ಉದ್ದು ಬಿತ್ತಿದೀವಿ. ಒಂದ್ ತೊಡೆ ರಾಜಗಿರಿ, ಒಂದ್ ತೊಡೆ ಅಲಸಂದಿ. ಅದ್ರಾಗ 3 ಬದುವು ಬರ್ತಾವ. 3 ಬದುವಿಗೆ ಹಣ್ಣಿನ ಗಿಡಗಳ ಲಕ್ಷ್ಮಣ ಫಲ, ಪೇರು, ರಾಮಫಲ, ಮುಂದೆ ಸೀತಾಫಲ, ಇವೆಲ್ಲ ತರ ಹಣ್ಣಿನ ಗಿಡಗಳ ಒಳಗೆ ಒಂದೊಂದು ಶ್ರೀಗಂಧ ಗಿಡ ಅದಾವು. ಮುಂದೆ ಲಾಸ್ಟ್ ಬಾರ್ಡರ್ಕ್ ಹೋಗಿ ಅರಣ್ಯ ಗಿಡಗಳಾದ ಬೇವು ಅಂದ್ರೆ ಈ ಬದುವಿನಲ್ಲಿ ಅಂದ್ರೆ ಹಳದ ದಂಡಿ ಬರ್ತೈತಿ ನಮ್ದಕ್ಕ. ಬೇವು, ಹೆಬ್ಬೇವು, ಮಸಾಲೆ ಕರಿಬೇವು, ಮುಂದೆ ಟೆಂಗ್ ಅದಾವ ಒಂದ್ 2-3. ಅದ್ರಾಗ ಅದಾಗ ಬರೀ 25 ಇದು ಎಲ್ಲಾ ರೀತಿ. ಒಂದ್ 10-15 ಮಹಾಗಣಿ ಅದಾವು, ಒಂದ್ 4-5 ಶಾಗವಾನಿ ಅದಾವು, ಒಂದ್ 10 ಹೆಬ್ಬೇವು, ಕರಿಬೇವು ಒಂದ್ 20 ಗಿಡ ಅದಾವ. ಅದರಲ್ಲಿ ಹಣ್ಣಿನ ಗಿಡಗಳು ಏನೈತಿ ಅವು ಬದುವಿನಾಗ ಅಲ್ಲೇ ಒಂದು ಇಲ್ಲಿ ಒಂದು ಅದಾವು. ಪೇರು ಅದು ಮುಂದೆ ಈ ಬೆಲ್ಲದ ಹಣ್ಣು, ಲಕ್ಷ್ಮಣ ಫಲ, ಹಲಸಿನ ಹಣ್ಣು ಏನೋ ಕಾಯಿ ಚಾಲು ಇಲ್ಲ, ಸಣ್ಣದಿದೆ. ಈ ರೀತಿ 25 ವಿಶೇಷ ಮಾಡಿದೀವಿ ನಾವು. 25 ಜಮೀನು ಆದರೂ ನಮಗೆ ಬದುಕಾಕೊಂದು 4-5 ಮಂದಿಗೆ ಏನು ತೊಂದರೆ ಇಲ್ಲ ನಮ್ಗೆ. ಆ ರೀತಿ ಒಳಗೆ ಇಲ್ಲಿವರೆಗೆ ಪಾಲಕ್ ಪಲ್ಲೆ, ರಾಜಗಿರಿ ಪಲ್ಲೆ, ಮೆಂತಿ ಪಲ್ಲೆ, ಕೊತ್ತಂಬರಿ ಎಲ್ಲ ಇತ್ತು. ಈಗ ಖಾಲಿ ಆಗೈತಿ. ಈಗ ನಮ್ದು ಉದ್ದ ಹೂವಕಾಯಿ ಅಂತನಾಗಿದೆ. 1.5 ಈಗ ನೀರು 2 ಆಯ್ತು ನೀರು ಹಾಸಿ. ಬರೀ ವಾತಾವರಣ ಮೇಲೆ ತೆಗೆದ್ವಿ, ಮಳೆ ಚೆನ್ನಾಗಾಗಿತ್ತು. ಈಗ ಕಲ್ಲಪ್ಪರೆ, ಮುಂಗಾರು ಜೋರಾಗಿದೆ, ಎಲ್ಲ ಕಡೆನೂ ಮಳೆ ಚೆನ್ನಾಗಿ ಆಗ್ತಾ ಇದೆ. ಮುಂಗಾರು ಸಮಯದಲ್ಲಿ ತಾವು ತಮ್ಮ ಜಮೀನನ್ನ ಯಾವ ರೀತಿ ಹದ ಮಾಡ್ಕೊಂಡ್ರಿ? ಯಾವೆಲ್ಲ ಕಾರ್ಯಗಳನ್ನ ಮಾಡಿ ಹೊಲವನ್ನ ಬಿತ್ತನೆಗೆ ರೆಡಿ ಮಾಡ್ಕೊಂಡ್ರಿ? ಮಳೆ ಆಗೋಕ್ಕಿಂತ ಮುಂಚೆ 2 ನೇಗಿಲು ಹೊಡೆದು, 3 ರೋಟರ್ ಹೊಡೆದ, ಹದ ಮಾಡಿ. ಎತ್ತುಗಳು ಇಲ್ಲದ ಕಾರಣ ಈಗ ಟ್ರ್ಯಾಕ್ಟರ್, ಪವರ್ ಟಿಲ್ಲರ್ ಇದನ್ನು ಉಪಯೋಗ ಮಾಡ್ತೀವಿ. ಎತ್ತಿಟ್ಕೊಂಡಿಲ್ಲ ತಾವು? ಎತ್ತಿಲ್ಲ, ನಮ್ದು ಸಣ್ಣ ಜಮೀನ, ಕೆಲಸ ಕಡಿಮೆ ಅನ್ನೋದ್ ಬಳಿಕ ಟ್ರ್ಯಾಕ್ಟರ್ನ ಬಳಸ್ತೀವಿ. ಸ್ವಂತ ಟ್ರ್ಯಾಕ್ಟರ್ ಇದ್ರೆ? ಸ್ವಂತ ಇಲ್ಲ, ಬೇರೆ ಟ್ರ್ಯಾಕ್ಟರ್ ಬಾಡಿಗೆ ಮಾಡ್ತೀವಿ. ಪವರ್ ಟಿಲ್ಲರ್ ಏನೈತಿ ನಮ್ದಿದೆ. ಅದೇ ಚಾರು ಚೂರು ಕೆಲಸಕ್ಕದ ಏನ್ರಿ ತರಾಕ, ಮುಂದೆ ಅಲ್ಲೇ ಭೂಮಿಯಾಗ ಉಳುಮೆಗೆ ಗಳೆ ಐತಿ, ಅದಕ್ಕೆ ಸಿಂಗಲ್ ಅಂದ್ರೆ ತುಳುಕಲಾಗೋದಿಲ್ಲ ಟ್ರ್ಯಾಕ್ಟರ್ ಇರಲಿ, ಸಣ್ಣ ತುಳುಕಲಾಕೈತಿ. ಹಿಂಗಾಗಿ ಅದರಲ್ಲಿ ನಾವು ಮಾಡ್ತೀವಿ. ಈಗ ತಾವು 2 ಎಕರೆ 20 ಜಮೀನಿನಲ್ಲಿ ತಾವು ಇಷ್ಟೆಲ್ಲ ಉಳುಮೆಯನ್ನು ಮಾಡಿ ಬೆಳೆಗಳನ್ನು ಬೆಳೀತಾ ಇದ್ದೀರಿ. ಈ ಬೆಳೆಗಳಿಗೆ ತಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಯಾವ ರೀತಿ ಸಾವಯವ ಗೊಬ್ಬರಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀರಿ? ನಾವು ದನಗಳು ಸಗಣಿನ ಹೆಚ್ಚಿನ ಪ್ರಮಾಣದಾಗ ಐತ್ರಿ. ನಮ್ಮದು 6-7 ದನ ಅದಾವು. ಮುಂದೆ ಮಂದಿ ಎಲ್ಲಿದ ನಮ್ಮ ರವದಿ ಅನ್ಕ ಸುಡುದಿಲ್ಲ, ನಮ್ಮನ್ನೆಲ್ಲಾಗ ಬಿಡ್ತೀವಿ. ಕಬ್ಬು ಇದ್ರೂ ಮಂದಿ ಎಲ್ಲಿದ ಒಂದು 500-600 ಪೆಂಡಿ ರವಂದಿ ಕಟ್ಸ್ಕೊಂಡು ಬರ್ತೀವಿ. ಅದರಿಂದ ಏನಾಕೈತಿ ಅಂದ್ರೆ ರವಂದಿ ದನಗಳು ಕಾಲಾಗ ಹೋಗೋದ, ಮೂತ್ರ ಮುಂದೆ ಸಗಣಿ ಮಿಕ್ಸ್ ಆಗಿ ಎಲ್ಲ ಗೊಬ್ಬರ ಅಗದಿ ಚೆನ್ನಾಗಿ ಕಳತ ಗೊಬ್ಬರ ತಯಾರಾಗ ತಿಪ್ಪಿ ಗೊಬ್ಬರ ಮಾಡಿ ಅದನ್ನ ಉಪಯೋಗ ಮಾಡ್ತೀವಿ. ಮುಂದೆ ಜೀವಾಮೃತ ಬೀಜ ಹಾಕುವ ಬೀಜಾಮೃತ ಮಾಡ್ತೀವಿ. ಈಗ ತಾವು ಸಾವಯವ ಗೊಬ್ಬರ ತಿಪ್ಪಿ ಗೊಬ್ಬರ ಮಾಡ್ತಾರೆ, ತಿಪ್ಪಿ ಗೊಬ್ಬರ ತಮಗ ಇಡೀ 2 ಎಕರೆ 20 ಗುಂಟೆ ಸಾಕಾಗತ್ತಾ? 1 ವರ್ಷ 1 ಎಕರೆಗೆ ಹಾಕ್ತಿವಿ, 1 ವರ್ಷ 1 ಎಕರೆಗೆ ಹಾಕ್ತಿವಿ, 1 ವರ್ಷ ಬಿಟ್ಟು 1 ವರ್ಷ ಹಾಕ್ತಿವಿ. ಈಗ ತಾವು ಹೇಳಿದ್ರಿ ಬೀಜೋಪಚಾರ ಮಾಡಬೇಕು, ಈ ಬೀಜೋಪಚಾರ ಮಾಡುವಾಗ ಯಾವ ತರ ಬೀಜೋಪಚಾರ ಮಾಡಿ? ಬೀಜೋಪಚಾರ ಅಂದ್ರೆ 50 ಗ್ರಾಮ್ ಸುಣ್ಣ ತಗೋತೀವಿ, 5 ಲೀಟರ್ ಗೋಮೂತ್ರ ತಗೋತೀವಿ, 50 ಲೀಟರ್ ನೀರಾಗ ಹಾಕಿ ಯಾವ ಬೀಜ ಇರ್ತಾವಲ್ಲ ಆ ಪ್ರಮಾಣದಾಗ ನಮ್ಮ ಬೀಜ ಹೆಚ್ಚು ಕಮ್ಮಿ ನೋಡ್ಕೊಂಡ ಆ ಟ್ರಾಗ್ ಎದ್ದು ಉಳಿದ ಮತ್ತೆ ನೀರಾಗ ಬಿಡ್ತೀವಿ. ಆ ಬೀಜ ನೀರ್ನ್ಯಾಗ ಮುಂಜಾನೆ ಚಂಜಮಡಿ ಕಲಿಸಿ ಇಡ್ತೀವಿ, ಮುಂಜಾನೆ ಅದನ್ನ ತೆಗೆದ ಅದನ್ನ ಬಿತ್ತನೆ ಮಾಡ್ತೀವಿ. 5 ಲೀಟರ್ ಗೋಮೂತ್ರ, 5 ಕೆಜಿ ಸಗಣಿ, ಸಗಣಿ ಗಂಟು ಕಟ್ಟಿ ಹಾಕ್ತಿವಿ, ಮುಂದೆ 50 ಗ್ರಾಮ್ ಸುಣ್ಣ ಹಾಕ್ತಿವಿ, ಅದನ್ನ ಚಂಜಮಡಿ ಕಲಿಸಿ ಇಡ್ತೀವಿ. ಆಯ್ತಾ ಹಿಂಡಿ ಎಲ್ಲ ಮುಂಜಾನೆ ಇದನ್ನ ಅರಿಬ್ಯಾಗ ಇರ್ತೈತಿ ಅದ ತಟ್ನ್ಯಾಗ, ಅದನ್ನೆಲ್ಲ ಹಿಂಡಿ ರಸ ತೆಗದ ಅದ್ರಾಗ ಎಷ್ಟು ಇರ್ತಾವ ಅಟ್ ಬೀಜ ಎದ್ದತೀವಿ ಮುಂಜಾನೆ, ಅದನ್ನ ಆರಿಸಿ ನೆಲ್ಲಾಗ ಆರಿಸಿ ಅದನ್ನ ಬಿತ್ತನೆ ಮಾಡ್ತೀವಿ. ಈ ತರ ಬೀಜೋಪಚಾರ ಮಾಡ್ಕೊಂಡು ಬಿತ್ತನೆ ಮಾಡ್ತೀವಿ. ಅಂದ್ರೆ ಈ ಬೀಜೋಪಚಾರ ಮಾಡೋದ್ರಿಂದ ಯಾವುದೇ ಕೀಟಬಾಧೆಗಳು ರೋಗಗಳು ಬರೋದಿಲ್ಲ? ಕೀಟಬಾಧೆ ಅನ್ಕ ವಾತಾವರಣ ತಕ್ಕಂಗ ಬರ್ತಾವ್ರಿ, ಆದ್ರ ನಮ್ಗ ರೋಗ ಬಾಧೆ ಬೆಳೆ ಸಮೃದ್ಧವಾಗಿ ಬರ್ತೈತಿ ಬೀಜಾಮೃತದಿಂದ. ಯಾವ ರೀತಿಯ ಸಾಮಗ್ರಿಗಳನ್ನ ಹಾಕಿ ಜೀವಾಮೃತ ಮಾಡ್ತೀರಿ? 10 ಕೆಜಿ ಸಗಣಿ, 10 ಲೀಟರ್ ಗೋಮೂತ್ರ, 2 ಕೆಜಿ ಬೆಲ್ಲ, 2 ಕೆಜಿ ಕಡಲೆ ಹಿಟ್ಟ, 1 ಬಗಸಿ ಬದಿಗಿನ ಮಣ್ಣು ತಗೊಂಡ ಹಾಕಿ 200 ಲೀಟರ್ ಬ್ಯಾರೆಲ್ದಾಗ ಹಾಕಿ 7 ದಿನ ಕ್ಲಾಕ್ ವೈಸ್ ತಿರುಗಿಸಿ ಆಮೇಲೆ 1 ತಿಂಗಳ 2 ತಿಂಗಳಿಗೊಮ್ಮೆ ಜೀವಾಮೃತ ನಾವು ನೀರಾಗು ಬಿಡ್ತೀವಿ. ಈ ಬೆಳಿಗ್ಗೆ ಸಿಂಪಡಣೆ ಮಾಡೋದಾದ್ರೆ 1 ಕ್ಯಾನಿಗೆ 1 ಲೀಟರ್ ಹಾಕಿ ಸಿಂಪಡಣೆ ಮಾಡ್ತೀವಿ, ಸ್ಪ್ರೇ ಮಾಡ್ತೀವಿ. ಜೀವಾಮೃತದಿಂದನು ತಮಗ ಬೆಳೆಗಳಿಗೆ ಒಳ್ಳೆ ಗೊಬ್ಬರವಾಗಿ ಮಾರ್ಪಡುತ್ತೆ, ಒಳ್ಳೆ ವಾತಾವರಣ ಸಿಗತೈತಿ, ಗೊಬ್ಬರ ಆದಂಗ ಆಕೈತಿ, ಅದಕ್ಕೆ ಯಾವುದೇ ಕೀಟಬಾಧೆಗಳು ಕಡಿಮೆ ಆಗ್ತವೆ. ಮತ್ತೆ ಈಗ ತಾವು ನೀರಾವರಿಗಾಗಿ ಏನ್ ಮಾಡ್ಕೊಂಡಿರಿ? ಹಿರಿಯರು ನಾವು ನಮ್ಗ ಅನ್ಕ ಬಾವಿ ಕಡ್ದು ಗೊತ್ತಿಲ್ಲ, ಪೂರ್ವಿ ಹಿಡಿದ ಬಾವಿಗಳನ್ನ ಅದಾವ್ರಿ ನಿಮ್ಮ ಹೊಲದಲ್ಲಿ? ಬಾವಿನ ಅದಾವ, ಬಾವಿಯಿಂದ ನೀರು ಉಪಯೋಗ ಮಾಡ್ಕೊತೀವಿ. ನೀರ್ ಸಾಕಷ್ಟು ಅದಾವ. ಆದ್ರೆ ಎಲ್ಲಾರಿಗೂ ನೀರ್ ಹಾಯಕ ನೀರ ಕೊರತೆ ಹಾಕವ್, ನಮ್ಗ ನೀರ ಹೆಚ್ಚಿಗೆ ಹಾಕವ್, ನಾವು ನೀರನ್ನ ಕಡಿಮೆ ಪ್ರಮಾಣದಾಗ ಉಪಯೋಗ ಮಾಡ್ತೀವಿ. ಆಯಾ ತಕ್ಕಂಗ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಬಳಸಬೇಕು ಅಷ್ಟು ಅಗದಿ ಕಡಿಮೆ, ಎಲ್ಲರಿಗಿಂತಲೂ ಕಡಿಮೆ ಪ್ರಮಾಣದಾಗ ಬಳಸ್ತೀವಿ ನಾವು. ಅವ್ರು 2 ನೀರ್ ಹಾಯಿಸಿದ್ರೆ ನಾವು 1 ನೀರ್ ಹಾಯಿಸ್ತೀವಿ. ಯಾಕಂದ್ರೆ ಅತಿ ನೀರಾದ್ರೂ ಬೆಳೆಗಳಿಗೆ ಹಾನಿ ಆಗಂತ ಹಾನಿ ಆಕೈತಿ. ಮುಂದೆ ನಾವು ಸಾವಯವದಾಗಿರೋದ್ರಿಂದ ನಮ್ದು ಭೂಮಿನೂ ಫಲವತ್ತತೆ ಇರ್ತೈತಿ, ನೀರು ಕಡಿಮೆ ಆದ್ರೆ ಬೆಳಿತಾವ. ಮತ್ತೆ ಈಗ ಬದುವಿನಲ್ಲಿ ತಾವು ಕೆಲವೊಂದು ಅರಣ್ಯ ಗಿಡಗಳನ್ನ ಬೆಳೆಸಿನಿ ಅಂದ್ರೆ, ಯಾರು ತಮ್ಮ ಮಾದರಿಯಾಗಿ ತಗೊಂಡು ತಾವು ಬದುವಿನಲ್ಲಿ ಗಿಡಗಳನ್ನು ಬೆಳೆಸಲಿಕ್ಕೆ ಪ್ರಾರಂಭ ಮಾಡಿದ್ರಿ? 85ರಿಂದ ನಾವು ಪೂರ್ಣ ಒಕ್ಕಲ್ತನ ನಾನು ಜವಾಬ್ದಾರಿ ತಗೊಂಡ್ ಮಾಡಾಕೈತಿನಿ. ಆಗಿಂದ ಹಿಡಿದ ಅರಣ್ಯ ಇಲಾಖೆದವ್ರದ್ದು ಸಂಪರ್ಕದಾಗ ಬನ್ನಿ, ಅವ್ರ ಈ ಟೈಮ್ನ್ಯಾಗ ನೀವು ಗಿಡಗಳು ಹಚ್ಚತ್ತಂತೇಳಿ ನೀವು ಇದನ್ನ ಮಾಡಿ ಗಿಡಗಳು ಹಚ್ಚಿರಿ ಅಂದ್ರೆ ನಿಮಗೆ 3 ವರ್ಷ ತನಕ ನಾವು ಈಗ ಇಂತಿಷ್ಟು ಅಂತೇಳಿ ಕೊಡ್ತೀವಿ. ಅದು ಹೆಚ್ಚು ಕಮ್ಮಿ ಹಾಕವ್ರಿ, 1 ವರ್ಷ ಅವ್ರಿಗೆ ಹಣ ಇರ್ಲಾರ್ಕ ಹಣ ಕೊಡುದಿಲ್ರಿ ಅವ್ರ, 1 ಗಿಡಕ್ಕೆ ಇಂತಿಷ್ಟು ಅಂತೇಳಿ ಇರ್ತೈತಿ. 1 ಗಿಡ ತಂದು ಹಚ್ಚಿದ್ರೆ 3 ವರ್ಷ ತನಕ ಕೊಡ್ತಾರ್ರಿ ಅವ್ರು. ಈ ವರ್ಷ ನಾವು ಗಿಡ ತಂದು ಹಚ್ಚಿದ್ವಿ ಅಂದ್ರೆ ಈ 1ನೇ ವರ್ಷ ಬಂದು ನೋಡ್ತಾರ್ರಿ ಅವ್ರು, ನಾವು 100 ಗಿಡ ತಂದಿದ್ವಿ ಅಂದ್ರೆ ಅದ್ರಾಗ ಎಷ್ಟು ಬದುಕಿ ಉಳ್ದಾವ ಅಷ್ಟು ಗಿಡಕ್ಕೆ 1ನೇ ವರ್ಷ ಕೊಡ್ತಾರ್ರಿ. 2ನೇ ವರ್ಷ ಬಂದು ನೋಡ್ತಾರ್ರಿ ಅದ್ರಾಗ ಎಷ್ಟು ಬದುಕಿ ಉಳ್ದಾವ ಅದಕ್ಕೆ ಅಷ್ಟು ಹಣ ಕೊಡ್ತಾರ್ರಿ. 1 ಗಿಡಕ್ಕೆ ಎಷ್ಟು ಹಣ ಕೊಡ್ತಾರ ಅವ್ರು? ಈಗ 45-50 ರೂಪಾಯಿ 3 ವರ್ಷ ಐತ್ರಿ ಈಗ ಸದ್ಯದಾಗ. ಅಂದ್ರೆ ಅರಣ್ಯ ಇಲಾಖೆ ತಮಗೆ ಗಿಡಗಳನ್ನು ಕೊಟ್ಟು ಮತ್ತೆ ದುಡ್ಡು ಕೊಟ್ಟು ಹೋಗ್ತಾರೆ. ಯಾಕಂದ್ರೆ ಪರಿಸರನು ನಾವು ಕಾಪಾಡಿದಂಗ ಆಕೈತ್ರಿ, ನಮ್ಗ ಲಾಭನು ಆಕೈತಿ. ಗೊತ್ತಿಲ್ದನ ಗಿಡ ಬೆಳೀತಂದ್ರೆ 10-20 ವರ್ಷಕ್ಕೆ ಹೋಗಿ ಅದು ನಮ್ಗೆ ಆದಾಯ ಆಕೈತಿ. ಇದ್ರ ಸಲುವಾಗಿ ಅದು ಅರಣ್ಯ ಇಲಾಖೆದವ್ರ ಸಹಕಾರವ ಐತಿ. ಅರಣ್ಯ ಇಲಾಖೆದವ್ರ ಸಂಪರ್ಕದಾಗ ಬಂದ ಬಳಿಕ ನಾವು ಒಕ್ಕಲ್ತನ ಮಾಡಕ್ ಬಳಿಕ ಅವ್ರದ್ದು ಸಹಾಯ ತಗೊಂಡು ಗಿಡಗಳು ಹಚ್ಚಾಕೈತಿ. ಅಂದ್ರೆ ಬದುವಿನಲ್ಲಿ ಸಂಪೂರ್ಣವಾಗಿ ಅರಣ್ಯ ಗಿಡಗಳನ್ನ ಬೆಳೆಸಿರಿ. ಅವ್ರ ಹಣ್ಣಿನ ಗಿಡನು ಕೊಡ್ತಾರ್ರಿ ಅರಣ್ಯದವ್ರ. ಈ ಅರಣ್ಯ ಗಿಡ ಅಂದ್ರಲ್ಲ, ಅದ್ರಲ್ಲಿ ತಾವು ಹೇಳ್ತಾ ಇದ್ರಿ ತಮ್ಮಲ್ಲಿ ಮಹಾಗಣಿನೂ ಐದ ಮತ್ತ ಹೆಬ್ಬೆವು ಹಾಕೇನ, ಸಾಗವಾನಿನೂ ಅದಾರಿ, ಬೇವು ಅದಾವ್ರಿ, ತಾನ ಎದ್ದು ಅದಾವ್ರಿ, ನಾವು ಹಚ್ಚಿಲ್ ಬೇವು ತಂದ. ಈಗ ಈ ಮಹಾಗಣಿ ಅಂತಂದು ಏನು ಗಿಡ ಬೆಳೆಸ್ತಾ ಇದ್ರಲ್ಲ, ಇದು ಎದಕ್ ಉಪಯೋಗ ಆಗ್ತದ? ಈ ಮಹಾಗಣಿ ಗಿಡ ಅಂದ್ರೆ ಅದ ಹಿಂದಿನ ಪೂರ್ವೇ ಹಿಡಿದ ನಮ್ಮ ದೇಶದಾಗ ಬೆಳಿತಿದ್ದಿಲ್ರಿ, ಈಗ 20 ವರ್ಷದಾಗ ನಮ್ಮ ದೇಶದಾಗ ಅಲ್ಲೇ ಬಂದ ಈಗ ಹೆಚ್ಚಾಗೈತ್ರಿ ಎಲ್ಲಾ ಏರಿಯಾಕ, ಎಲ್ಲಾ ಅರಣ್ಯ ಇಲಾಖೆದವ್ರು ಕೊಡಕೈತಾರ್ರಿ. ಅದರಿಂದ ಈಗ ಹಡಗು ತಯಾರು ಮಾಡಕ್ಕ ಆ ಕಟ್ಟಿಗೆ ಉಪಯೋಗ ಆಕೈತಿ, ಈ ಮಹಾಗಣಿನ ಉಪಯೋಗಿಸೋದು. ಮಹಾಗಣಿ ಅಂದ್ರೆ ಈಗ ಹಡಗು ತಯಾರಾಗ ಹೋಗೈತಿ ಅಂದ್ರೆ ಕಟ್ಟಿಗೆ ಯಾವುದೇ ರೀತಿ ಮಳಿ ಬಿಸಿಲ ನೀರ ಯಾವುದಕ್ಕೂ ಹಾನಿ ಆಗೋದಿಲ್ಲ ಅಂತೇಳಿ ತಿಳಿದು ಅದನ್ನ ಇದನ್ನ ಮಾಡ್ಯಾರ ಅನ್ನೋದ್ಲಿ ಅದಕ್ಕೀಗ ಹೆಚ್ಚಿನ ಸರ್ಕಾರ ಕೊಡಕೈತಾರ. ಅರಣ್ಯ ಇಲಾಖೆ ಸಾಗವಾನಿ ಅಂತ ಗೃಹ ಬಳಕೆ, ಸಾಗಾಣಿಕೆ ಅನ್ಕ ಗೃಹ ಬಳಕೆ, ಇದು ಎಲ್ಲದಕ್ಕೂ ಉಪಯೋಗ ಆಕೈತಿ. ಈಗ ಬದುವಿನಲ್ಲಿ ತಾವು ಮತ್ತೆ ಏನೇನ ಬೆಳೆಸಿರಿ ಅರಣ್ಯ ಗಿಡ ಅಲ್ದನ ಮತ್ತೇನೇನ ಹಾಕಿರಿ? ಈ ಮೇವು ಬೆಳಿಗ್ಗೆ ಶೂಬಾಬುಲ ಅದು ತಾವ ಹೇಳ್ತಾವ್ರೆ, ಒಂದ್ ಗಿಡ ಇದ್ದುದಕ್ಕ ಆ ವರ್ಷ ಹೆಚ್ಚಾಗಿ ಅಲ್ಲೊಂದ್ ಇಲ್ಲೊಂದ್ ಎದ್ದ ಎಲ್ಲಾ ಶೂಬಾಬುಲ ಐತ್ರಿ ಮೇವು, ಅದು ಮೇವು ಆಗಿ ಐತಿ ಕೆಳಗ ಮ್ಯಾಲಿವು ಗಿಡ ಆಗಿದಾವ್ರಿ. ಮತ್ತೆ ಈ ಸೂಪರ್ ನೇಪಿಯರ್ ಅದನ್ನೆಲ್ಲ ಬೆಳೆಸಿರಿ? ಸೂಪರ್ ನೇಪಿಯರ್ ಹುಲ್ಲು ಐತ್ರಿ, ಹುಲ್ಲೈತಿ ಮೊದಲ ಅದ್ ಮೇವು ಐತ್ರಿ. ಅದ ಮೊದಲ ಏನೈತ್ರಿ, ಬ್ಯಾರೆ ಬೇರೆ ಜಾತಿ ಇದ್ದುರಿ, ಅವು ಗಣಕಿ ತಿತ್ತಿದ್ದಿಲ್ರಿ, ಅವು ಶಿಬಿರ ಬೆಂಡ ಇರ್ತಿದ್ರು, ಇದೊಂದು ಸ್ವಲ್ಪ ರಸ ಇರತೈತ್ರಿ ಅದ್ರಾಗ ದಂಟನ್ಯಾಗ, ಅದ್ರ ಸಲುವಾಗಿ ಎಲ್ಲಾ ಒಟ್ಟು ತಿಂದ್ ಬಿಡ್ತಾವ್ರಿ ನಮ್ ದನಗಳು, ಒಟ್ಟ ಬಿಡುದಿಲ್ರಿ. ಹಿಂಗಾಗಿ ಆ ಸೂಪರ್ ನೇಪಿಯರೇ ಮಾಡಿದ್ರಿ ಎಲ್ಲ ದನಕರಗಳಿಗೆ ಅನುಕೂಲ. ಅನುಕೂಲ್ರಿ. ಕಲ್ಲಪ್ಪರೆ, ಈಗ ತಾವು ಕಬ್ಬನ್ನು ಬೆಳೆದೇನ? ಕಬ್ಬು ಐತ್ರಿ. ಕಬ್ಬು ಎಷ್ಟು ಎಕರೆ ಹಾಕಿರಿ? ಕಬ್ಬು 1 ಎಕರೆ 20 ಗುಂಟೆ ಐತ್ರಿ. 1 ಎಕರೆ 20 ಗುಂಟೆ ಪೂರ್ತಿ ಕಬ್ಬು ಐತ್ರಿ. ಯಾವ ತಳಿಯ ಕಬ್ಬನ್ನ ಬೆಳೆದಿರಿ? ಈ ಕಬ್ಬು ಈಗ 15-12 ತಳಿ ಪಾಂಡೆಗಾವದ ಒಂದ್ ಹೊಸ ತಳಿ ಐತ್ರಿ, 3 ವರ್ಷದಿಂದ ರಿಲೀಸ್ ಆಗೈತ್ರಿ, ಅದನ್ನ ತಂದು ಹಚ್ಚಿನ್ರಿ. ಯಾವ ತರ ನಾಟಿ ಮಾಡ್ತೀರಿ ಅದನ್ನ? ನಾಟಿ ನಾವು 1 ಕಣ್ಣಿನ ನಾಟಿ ಮಾಡ್ತೀವ್ರಿ, 2 ಕಣ್ಣಿನ ನಾಟಿ ಮಾಡ್ತೀರಿ, ಅಡ್ಡ ತುಳಿತೀವ್ರಿ ಒಂದ್ ಪೂಟ್ ಒಂದ, ಎಲ್ಲಾರು 3 ಟನ್ ತನಕ ಹಚ್ತಾರ್ರಿ. ನಾವು 1 ಟನ್ನ್ಯಾಗ 1 ಎಕರೆ ಮುಗಿಸ್ತೀವ್ರಿ. ಅಂದ್ರೆ ಈಗ ಅಂತರ ಬೇಸಾಯ ಏನಾರ ಮಾಡಾಕತ್ತೀರ ಈ ಕಬ್ಬಿನೊಳಗೆ? ಕಬ್ಬಿನೊಳಗೆ ನಮ್ದು ಮೇವು ಗೊಂಜಾಳ ಐತ್ರಿ. ಈಗ ರಾಜಗಿರಿ ಪಲ್ಲಿ ಮೊನ್ನೆ 1/2 ಎಕರೆದಾಗ 20,000 ಪಲ್ಲಿ ಗುತ್ತಿಗೆ ಕೊಟ್ಟು ಬಿಟ್ಟಿವ್ರಿ ನಾವು, ಮಾರಕ್ ಆಗುದಿಲ್ಲ ಅಂದ. ಮುಂದ ಒಳಗ ಪಾಲಕ ಕೊತ್ತಂಬರಿ ಅವ್ ಕಿತ್ ಮರಕ್ ನಮಗ್ ಬೇರೆ ಇದ್ರಿ ಅವು ರೀ. ಮುಂದ ಗೊಂಜಾಳ ಒಂದು ಮೇವು ಅದ್ರಾಗ ರೀ, ಗೊಂಜಾಳ ರೀ. ಗೊಂಜಾಳದಾಗ 3-4 ಜಾತಿ ಗೊಂಜಾಳ ಅದಾವ್ರಿ ನಮ್ಮಲ್ಲಿ. ಈಗ ಕರಿ ಗೊಂಜಾಳ ಐತ್ರಿ, ಚಾಕ್ಲೇಟ್ ಕಲರ್ ಐತಿ, ಎಳ್ಳಿನ ಗೊಂಜಾಳ ಐತ್ರಿ, ಸಿಹಿ ಗೊಂಜಾಳ, ಈಗ ಚಿತ್ನಿ ಮಾಡ್ ಅದು ಬೀಜ ಮಾಡ್ಕೊಂಡು ಎಲ್ಲ ನಮ್ಮಲ್ಲಿ ಬೀಜ ಮಾಡ್ಕೊಂಡು ಮಾಡ್ತೀವ್ರಿ. ಮುಂದೆ ಎಲ್ಲಾರು ಅಲ್ಲಿ ಜವಾರಿ ಅಂತೇಳಿ ಬಿಳಿವದಾವ್ರಿ ಗೊಂಜಾಳ. ನಮ್ಮಲ್ಲಿ ಜವಾರಿಯಾಗ ಕೆಂಪು ಐತ್ರಿ, ಅಂದ್ರೆ ತಿನ್ನಾಕ ಜವಾರಿ ಐತ್ರಿ, ಮಾರಾಕ ಆದ್ರೆ ಹೈಬ್ರಿಡ್ ಟೈಪ್ ರೇಟ್ ಇಡ್ತಾರ್ರಿ, ಹೆಚ್ಚಿನ ರೇಟ್ ಇಡ್ತಾರ. ತಮಗೆ ಈಗ ಮಾರುಕಟ್ಟೆ ಎಲ್ಲ ಅನುಕೂಲ ಆಗಿದೆ? ಮಾರುಕಟ್ಟೆ ಎಲ್ಲ ಅನುಕೂಲ ಆಗೈತ್ರಿ. ಅಲ್ಲೇ ಬೆಳಗಾವ್ ಇದಕ್ಕೆ ಮಾರ್ತಿರ? ನಮ್ದು ಇಲ್ರಿ, ನಮ್ದು ಹಾರುಗೇರಿ ಇಡಕಲ್ ಮಾರ್ಕೆಟ್ನ್ಯಾಗ ಕಾಯಿಪಲ್ಲೆ ತರಕಾರಿ ಎಲ್ಲ ಅಲ್ಲೇ ಮಾರ್ತೀವ್ರಿ. ಅದ ಅಲ್ಲೇ ಅಂದ್ರೆ ನಮ್ ಕಾಯಿಪಲ್ಲೆ ಹೋತಂದ್ರಿ, ನಮ್ದು ಅಲ್ಲಿ ಹೋದ ಒಂದು 1/2 ತಾಸ್ನ್ಯಾಗ ಅಂದ್ರೆ ಎಲ್ಲ ಖಾಲಿ ಆಗಿಬಿಡ್ತೈತ್ರಿ. ಅವ್ರು ಮುಂಜಾನೆ ಹಿಡಿದು ಇದ್ದವ್ರು ಇರ್ತಾರ್ರಿ, ನಮ್ ಸಂಜೆ ಮುಂದೆ 1 ತಾಸ್ನ್ಯಾಗ ನಮ್ದೆಲ್ಲ ಖಾಲಿ ಆಗಿ. ಮತ್ತೇನೇನ್ ಬೆಳೆದಿರಿ ತಮ್ಮ 2 ಎಕರೆ 20 ಗುಂಟೆ ಒಳಗೆ? 2 ಎಕರೆ 20 ಗುಂಟೆ ಒಳಗೆ ನಮ್ದು ಉದ್ದ ಐತ್ರಿ. ಮುಂದೆ ಕರಿ ಗೋಧಿ ಹಾಕ್ತಿವ್ರಿ ನಾವು, ಎಲ್ಲಾರು ಈ ಕೆಂಪು ಗೋಧಿ ಹಾಕ್ತಾರೆ. ಈಗ ಉದ್ದನ್ನ ಯಾವ ತಳಿ ತಗೊಂಡ್ ಹಾಕಿರಿ? ಉದ್ದ ನಿರ್ಮಲ ಅಂತೇಳಿ ಪ್ಯಾಕೆಟ್ ತಂದು ಹಾಕಿದ್ರಿ. ಅದು ನಿರ್ಮಲ ಸಾಕಷ್ಟು ಚೆನ್ನಾಗಿ ಬಂದದ? ಚೆನ್ನಾಗಿ ಬಂದದ ರೀ. ಅದು ಎಷ್ಟು ತಿಂಗಳಿಗೆ ಬೆಳೆ ಬರುತ್ತೆ ಫಸಲು? 85-90 ದಿನಕ್ಕೆ ಬರ್ತೈತ್ರಿ. ಈಗ 48 ದಿನ ಅದ್ರ ಹಾಕಿ ಬೆಳೆ ಚೆನ್ನಾಗಿದೆ ರೀ, ಸಾಕಷ್ಟು ಪ್ರಮಾಣದಲ್ಲಿ ಚೆನ್ನಾಗಿ ಬೆಳೆದ. ಈಗ ತಾವು ಮತ್ತೆ ಹಣ್ಣಿನ ಗಿಡಗಳನ್ನ ಯಾವ್ಯಾವ ಹಾಕಿರಿ? ಹಣ್ಣಿನ ಗಿಡಗಳು ನಮ್ಮಲ್ಲಿ ಅಂಜೂರ ಹಣ್ಣು ಇದೆ ಐತಿ, ಪಪ್ಪಾಯಿ ಅದಾವ್ರಿ, ಮುಂದೆ ಈ ಲಕ್ಷ್ಮಣ ಫಲ ರೀ, ಸೀತಾಫಲ, ರಾಮಫಲ, ಈ ಬೆಲ್ಲದ ಹಣ್ಣು ರೀ. ಬೆಲ್ಲದ ಹಣ್ಣು ಅಂದ್ರೆ ನಮ್ಮಲ್ಲಿ ಬಳಲಕಾಯಿ ಐತಿ, ಮುಂದೆ ನೆಲ್ಲಿಕಾಯಿ ಐತ್ರಿ, ಗುಡ್ಡದ ನೆಲ್ಲಿ ಐತಿ. ಅಂದ್ರೆ ಈಗ ಪಪ್ಪಾಯಿ ಎಷ್ಟು ಗಿಡ ಅದಾವ್ರಿ ಸಾಮಾನ್ಯ? ಪಪ್ಪಾಯಿ 1-10 ಗಿಡ ಅದಾವ್ರಿ. ಪಪ್ಪಾಯಿ ರಾಮಫಲ ರೀ? ರಾಮಫಲ 1-4 ಅದಾವ್ರಿ. ಲಕ್ಷ್ಮಣ ಫಲ 1 ಕಾಯಿ ಆಗೋದು ಐತ್ರಿ, ಸಣ್ಣ 2-3 ಅದಾವ್ರಿ. ಸೀತಾಫಲ ಗಿಡ? ಸೀತಾಫಲ ಗಿಡ 1-8 ಅದಾವ್ರಿ. ಅವು 8-10 ಎಲ್ಲಾ ತರ ಕಾಣುವಂಗ ಬೆಳಿಗಳು ಅದಾವ್ರಿ. ಗೋಧಿನಾಗ ಶ್ರೀಗಂಧ 1-5 ಅದಾವ್ರಿ ನಮ್ಮ ವೀಟ್ರಾಗ. ಒಟ್ಟ ಎಲ್ಲದನ್ನ ನಿರ್ವಹಣೆ ಮಾಡಿದಿರಿ. ಮತ್ತ ಬಾಳೆ ಗಿಡಗಳು? ಬಾಳೆ ಗಿಡಗಳು ರೇಷ್ಮೆಯಾಗ ಹೋದಾವ್ರಿ, ಕುಲ್ಲಾನು ಬದಿವಿಗೆ ಅದಾವ್ರಿ. ರೇಷ್ಮೆನು ಬೆಳಿತಾ ಇದ್ರಿ? ರೇಷ್ಮೆನು ಬೆಳಿತಾ ಇದ್ರಿ. ರೇಷ್ಮೆ ಎಷ್ಟು ಗುಂಟೆ ಹಾಕಿರಿ? ರೇಷ್ಮೆ 25 ಗುಂಟೆ ಐತ್ರಿ. 25 ಗುಂಟೆ ಯಾವ ತಳಿಯ ರೇಷ್ಮೆನ ಹಾಕಿರಿ? V1 ಹಾಕಿದಿರಿ. V1 ಚೆನ್ನಾಗಿ ಬಂದ? ಚೆನ್ನಾಗಿದೆ ರೀ. ನಮ್ದು 10 ವರ್ಷದಿಂದ ರೇಷ್ಮೆ ಐತ್ರಿ ನಮ್ಮಲ್ಲಿ. ಮೊದಲು ರೇಷ್ಮೆ ಆಗ್ರಿ, 12-6 ಸೈಜ್ ಆರು ಹಚ್ಚಿದ್ವಿ ರೀ. ಆಗ ರೇಷ್ಮೆ ಇಲಾಖೆದವ್ರು ನಮ್ಮನ್ನ ಬೇದ್ರಿ, ಇಟ್ಟು ದೂರ ಹಚ್ಚಿರಿ, ನಿಮ್ಗೆ ಲಾಭ ಆಗೋದು ಹೆಂಗ ಹಂಗ ಹಿಂಗ ಅಂದ್ರಿ. ಆಮೇಲೆ ನಮ್ಮ ಕಬ್ಬು ನೋಡಕ್ರಿ, ಬರೀ ಇನ್ಯ ನಮ್ದು 6 ಫುಟ್ ಸಾಲ ಐತಿ ಕಬ್ಬು ನೋಡ್ರಿ. ಇನ್ಯ ಕಬ್ಬು ನೋಡಿದ ಮೇಲೆ ಅಂತ ಎಂಟ್ರದ್ ಹಿಂಗ್ ಬಂದೈತಿ ನೋಡ್ರಿ ಅಂತೇಳಿ ಆಗ ಸಾಹೇಬ್ರು ತೋರಿಸ್ರಿ, ಹಿರೇಮಣಿ ಅಂತೇಳಿ ಇದ್ರಿ ಆಗ ನಮ್ಮಲ್ಲಿ ADS ರಾಯ್ಬಾಗ್. ಈಗ ಏನ್ ಮಾಡಿದಿವ್ರಿ ನಾವು, 12-6 ರೇಷ್ಮೆ ಮಾಡಿದಿವ್ರಿ. ಅದ್ರಾಗ ರೀ ಕುಲ್ಲಾ ಬೆಳಿ ಬರುವಟ್ಟು ಬೇರೆ ತಕೋತೀವ್ರಿ ನಾವು. ಸುವರ್ಣಗಡ್ಡಿನೂ ಬೇರೆ ರೀ. ಕುಲ್ಲಾ ಬೆಳಿ ಸುವರ್ಣಗಡ್ಡಿ ಎಷ್ಟು ಬೆಳಿತೀರಿ? ಸುವರ್ಣಗಡ್ಡಿನೂ ನಮ್ಮಲ್ಲಿ ಒಂದು 400-500 ಸುವರ್ಣಗಡ್ಡಿ ಗಿಡ ಅದಾವ್ರಿ. ಒಂದ್ ಗಡ್ಡಿ ನಮ್ಮಲ್ಲಿ 15.5 ಕಿಲೋ ತನಕ ಆಗ್ಯಾವ್ರಿ. ಹ್ಞೂನ್ರಿ, ನಮಗ್ ಬೇಕಾದ್ರೆ ಹಡ್ಕೋತೀವ್ರಿ ಈ ವರ್ಷದಾಗ, ಬ್ಯಾಡಾದ್ರೆ ನೆಲದಾಗ ಉಳಿತಾವ್ರಿ. ಆ ಉಳಿದು ಅಂದ್ರೆ ಮುಂದಿನ ವರ್ಷ ಅಲ್ಲೇ ಕರಗ್ತಾವ್ರಿ, ಮತ್ತೆ 1-4 ಗಡ್ಡಿ ಹಾಕಾವ್ರಿ. ಆ ಗಡ್ಡಿ ಹಳಿದಾತಂದ್ರೆ ಅವತ್ತರದ ಅಲ್ಲೇ ಕರಿಗೆ ಹೋಗಿಬಿಡ್ತೈತ್ರಿ. ನಮ್ಮ ಭೂಮಿ ಫಲವತ್ತತೆ ಆಕೈತ್ರಿ. ನಾವು ಅದನ್ನೇನು ಭಾಳ ಇದನ್ನ ಮಾಡಿಲ್ರಿ. ನಾವು ಯಾರು ಬೇಕಂದ್ರೆ ದೋಸ್ತರಿಗೂ ಕೊಡ್ತೀವ್ರಿ, ಗೆಳೆಯರಿಗೆ, ಮುಂದೆ ಮಾರ್ಕೆಟು ಮಾಡ್ತೀವ್ರಿ, ಇಲ್ಲ ಅಂತಂದ್ರೆ ನಮ್ಮ ಮನೆಗೆನಕ ಉಪಯೋಗ ಮಾಡ್ತೀವ್ರಿ. ಆ ತರಕಾರಿ ಅಂದ್ರೆ ಔಷಧಿನೂ ಹೌದು, ತರಕಾರಿನೂ ಹೌದ್ರಿ. ಅದು ಈಗ ಬಾಳೆ ಗಿಡ ತಾವು ಹಾಕೇನಂದ್ರಿ, ಎಷ್ಟು ಬಾಳೆ ಗಿಡ? 100 ಬಾಳೆ ಗಿಡ ಅದಾವ್ರಿ. ಅದ್ರಾಗ ಹೆಚ್ಚಿನ ಸಂಖ್ಯೆದಾಗ ರಾಜಾಪುರಿ ಅದಾವ್ರಿ. ರಾಜಾಪುರಿ ಅಂದ್ರೆ ಜವಾರಿ ಐತಿವ್ರಿ ನಾವು. ಅದ್ರಿ ಮತ್ತೆ ಯಾವ ತಳಿ ಹಾಕಿರಿ? ಕಮಲಾಪುರಿ ಐತ್ರಿ. ಕಮಲಾಪುರಿ ಅಂದ್ರೆ ಕೆಂಪು ಬಾಳ್ರಿ, ಅದು ಔಷಧಿ ಗುಣ ಆತ ಅಂದ್ರೆ. ಯಾಲಕ್ಕಿನು ಐತ್ರಿ. ಮುಂದೆ G9 ಅಂದ್ರೆ ಈಗ ಹೈಬ್ರಿಡ್ ಗೋಸಾವಿ 9 ಅಂತೇಳಿ ಐತ್ರಿ, ಅದು ಐತಿ. ಮುಂದೆ ಬಾಳೆನೂ ಹಾಕಿರಿ, ಹಣ್ಣಿನ ಗಿಡಗಳನ್ನು ಬೆಳೆದಿರಿ. ತಾವು ತೆಂಗಿನ ಗಿಡಗಳು? ತೆಂಗಿನ ಗಿಡಗಳು ಒಂದು 10 ಅದಾವ್ರಿ. ಅವು 10 ಅದಾವ್. ಹೌನ್ರಿ. ಎಷ್ಟು ಕಾಯಿ ಬಿಡ್ತವೆ? ಒಂದು 2000 ತನಕ ಕಾಯಿ ಹಾಕೋರು ವರ್ಷ. ಒಂದು ವರ್ಷಕ್ಕೆ 2000. ಮತ್ತೇನೇನು? ನುಗ್ಗಿ ಐತ್ರಿ ನಮ್ಮಲ್ಲಿ. ನಮ್ಮ ಮಾರ್ಕೆಟ್ ಒಂದು 10-15 ನುಗ್ಗಿ ಗಿಡ ಅದಾವ್ರಿ. ವಾರ ಒಂದು 200-300 ರೂಪಾಯಿ ನುಗ್ಗಿಕಾಯಿ ಮಾರ್ತೀವ್ರಿ ವಾರ. ಹೌನ್ ಅಂದ್ರೆ ತಮಗೆ ದಿನನಿತ್ಯ ಬೆಳಗ್ಗೆ ತೊಂದರೆ ಇಲ್ಲ. ಹೌನ್ರಿ. ನಮ್ಮ 2.5 ಎಕರೆದಾಗ್ರಿ. ವಾರದಾಗ ಒಂದು 2000 ತನಕ ತರಕಾರಿ ಕಾಯಿಪಲ್ಯ ಎಲ್ಲ ಮಾರುಕಟ್ಟೆಯಿಂದಾನೆ ಬರ್ತೈತ್ರಿ. ಅಂದ್ರೆ ಈಗ ತರಕಾರಿ ತಾವು ಏನೇನ್ ಬೆಳೆದಿರಿ ತಮ್ಮ ಹೊಲದಲ್ಲಿ? ನಮ್ಮ ಹೊಲ್ದಾಗ ಪಾಲಕ್ ಐತ್ರಿ, ಕುಂಬಳ ಐತ್ರಿ, ಮುಂದ ಸೋರೆಕಾಯಿ ಐತ್ರಿ, ಚವಳಿ, ಬೆಂಡಿ, ಮೆಣಸು, ಟೊಮೆಟೊ, ಕೊತ್ತಂಬರಿ, ಸಬ್ಬಸಿಗೆ. ತಮಗೆಲ್ಲ ದಿನನಿತ್ಯದ ಖರ್ಚಿಗೆ ಎಲ್ಲ ರೀತಿ. 2 ಎಕರೆ 20 ಗುಂಟೆ ಒಳಗ ತಮಗ ಒಟ್ಟು ಆದಾಯ ಎಷ್ಟು ಬರುತ್ತೆ? ವರ್ಷಕ್ಕೆ 4-4.5 ಲಕ್ಷ ತನಕ ನಕ್ಕಿ ಆದಾಯ ಉಳಿತೈತ್ರಿ. ಎಲ್ಲ ಖರ್ಚು ಹೋಗ್ರಿ. ಮುಂದೆ ನಾವು ಸಾವಯವದ ಬಂದದ ಬಳಕ್ರೆ ಹೆಚ್ಚಿಂದ ಹೇಳೋದಂದ್ರೆ ನಮ್ದು ಉತ್ಪನ್ನ ಒಂದು ಸ್ವಲ್ಪ ಕಡಿಮೆ ಎಣಿಸಿದ್ರು ನಮಗೆ ನೆಮ್ಮದಿ ಮುಖ್ಯ. ಮುಂದೆ ಆರೋಗ್ಯ ವೃದ್ಧಿ ಐತ್ರಿ. ದವಾಖಾನೆ ಖರ್ಚ, ಔಷಧ ಖರ್ಚ ಪೂರ್ತಿ ಕಡಿಮೆ ಐತ್ರಿ. 95% ತನಕ ಕಡಿಮೆ. ಹೊಟ್ಟೆ ಭೂಮಿಗೆ ರಾಸಾಯನಿಕ ಮುಟ್ಸೋದಿಲ್ರಿ. 2008 ಪೂರ್ತಿ ಬಂದಿಟ್ಟಿದ್ರು ನಾವು. ಅಂದ್ರೆ ಪರಿಸರನು ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ. ಅದಕ್ಕೆ ಮೊದಲ ನಮ್ ಸಾಲ ಇತ್ರಿ. ಈಗ ಅದ್ರ ಮೇಲ ನಾವೇನ್ ಸಾವಯವ ಮಾಡಿದ್ರಲ್ಲ ನಮ್ಗ ದುಡ್ಡು ಒಂದ್ ಸ್ವಲ್ಪ ಉಳಿತಾಯ. ಎಲ್ಲ ಸಾಲ ಹೋಗಿ ಆಗಿತ್ರಿ 2008 ತಮ್ಮದಲ್ರಿ. ಮುಂದೆ ದನಗಳು ಅದಾವ್ರಿ ಈಗ. ಅಲ್ಲ, ತಮಗೆ ಎಷ್ಟು ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ತಮಗ ಮಕ್ಕಳು? ಅವ್ರೇನ್ ಮಾಡ್ತಾರೆ? ನನಗೆ 2 ಜನ ಗಂಡು ಮಕ್ಳು ಅದಾರ್ರಿ. ಮಗನ ಮದುವೆ ಆಗೈತಿ, ಮೊಮ್ಮಕ್ಳು ಇಬ್ರು ಸಾಲಿಗೆ ಹೋಗ್ತಾರ್ರಿ. ಇಂತ ಒಬ್ಬ ಮಗ ಇನ್ನ ಮದುವೆ ಆಗಿಲ್ರಿ. ಎಲ್ಲಾರು ಒಕ್ಕಲ್ತನ ಮಾಡ್ತೀವಿ ನಾವು. ಮಕ್ಕಳನ್ನು ಒಕ್ಕಲ್ತನ ಎಜುಕೇಶನ್ ಮುಗಿಸ್ಯಾರ? ಒಬ್ಬ ಮಗ 10ನೇತಿ ಮಾಡ್ಯಾನ್ರಿ, ಒಬ್ಬ ಮಗ ITI ಮಾಡ್ಯಾನ್ರಿ. ITI ಮಾಡಿದ ಒಟ್ಟು ಕೆಲಸಕ್ಕೆ ಅಲ್ಲೇಟ್ ಇಲ್ಲೇಟ್ ಹೋಗ್ಕೊಂಡ್ರಿ. ಅವು ಇಲ್ದಾಗ ಅವ್ ನಮ್ಗೆ ತೋಟಕ್ಕೆ ಬಳಸ್ಕೊತ್ರಿ. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ನಮಗೆ ದೊಡ್ಡಕ್ಕಿ ಒಬ್ಬಕ್ಕಿ ಮಗಳಿದ್ದಳ್ರಿ. ಆಕೆ ಇನ್ನು PUC ಅವರಿಗೆ ಸಾಲಿ ಕಲಿಸಿ ರೈತರಿಗೆ ಮನೆಗೆ ಕೊಟ್ಟಿದೀವಿ. ಯಾಕಂದ್ರೆ ನಮ್ದು ಅದ ನೌಕರಿ ಅನ್ನೋದು ಒಂದು ಬಿಟ್ಟ ನಾವು ಒಕ್ಕಲ್ತನ ಕಾಪಾಡ್ಕೊಳ್ಳೋ ಸಲುವಾಗಿ ಅದ್ ಮಗಳನ್ನು ರೈತರಿಗೆ ಕೊಟ್ಟಿದೀವ್ರಿ. ಅಲ್ಲ, ಕೃಷಿಯಿಂದಲೇ ಜೀವನ, ಕೃಷಿನೇ ನಮ್ಮ ದೇಶದ ಬೆನ್ನೆಲುಬು ಅಂತ ನಾವು ಕರೆಯುವಾಗ ಈ ಕೃಷಿಗೆ ಮಾನ್ಯತೆಯನ್ನು ತಾವು ಕೊಟ್ಟು ಅದರಲ್ಲೇ ತಮ್ಮ ಕಾಯಕವನ್ನು ಮುಂದುವರಿಸಿರಿ, ಭಾಳ ಸಂತೋಷ. ಈಗ ತಾವು ಹೈನುಗಾರಿಕೆ ಮಾಡ್ತೇನೆ ಅಂತ ಇದ್ರಿ, ಹೈನುಗಾರಿಕೆ ಮಾಡಲಿಕ್ಕೆ ತಮ್ಮಲ್ಲಿ ಎಷ್ಟು ಆಕಳ ಎಮ್ಮೆಗಳದಾವು? ಒಂದು ಎಮ್ಮೆ ಐತ್ರಿ. ಅದು ಎಮ್ಮೆ ಮಣಕೊಂದು ಐತಿ. ಮಣಕಂದ್ರೆ ಈಗ 2.5 ವರ್ಷದ ಮಣಕರಿ ಅದ. ಮುಂದೆ 2 ಗೀರ್ ಆಕಳದವ್ರಿ. ಒಂದ ನಮ್ಮ ಕಿಲಾರಿ ಆಕಳ. ಸರಾಸರಿ ದಿನಕ್ಕೆ ಒಂದು 6-7 ಲೀಟರ್ ಹಾಲು ಮಾರಾಟ ಮಾಡ್ತೀವಿ. ಉಳಿದು ತಿನ್ನಕ ಆಕಳ ತುಪ್ಪ ಮಾಡ್ಕೊಂಡು ತಾವು ಮನೆ ಬಳಕೆಗಾಗಿ ಹಾಲು ಮೊಸರು ತುಪ್ಪ ಉಪಯೋಗ ಮಾಡ್ಕೋತೀವಿ. ಆಕಳ ತುಪ್ಪದ ಇನ್ನೊಂದು ವಿಶೇಷ ಅಂದ್ರೆ ನಾವು ಯಾರೇ ಒಂದಿಟ್ಟು ತಲೆ ನೋವಿಸ್ತೈತಿ, ನಿದ್ದೆ ಸರಿಯಾಗಿ ಹತ್ತದಿಲ್ಲ, ಮೇಕೈ ನೋವು ಐತಿ, ಮುಂದ ನಮ್ಗ ಗೊರಕಿ ಬರ್ತೈತಿ ಅನ್ನೋರಿಗೆ ಒಂದು 5 ml ಆಕಳ ತುಪ್ಪ ಒಂದು ಬಾಟ್ಲಿದಾಗ ಹಾಕಿ ಫ್ರೀಯಾಗಿ ನಾವು ಕೊಟ್ಟು ಬಿಡ್ತೀವ್ರಿ ಅವ್ರಿಗೆ. ಯಾಕೆ ಕೊಡ್ತೀವಿ ಅಂದ್ರೆ ಯಾವ ಮುಗಿನಾಗ 2-2 ಹನಿ ಹಾಕೊಂಡ್ರಂದ್ರೆ ಒಂದು ವಾರದಾಗ ಗೊರಕಿನ ಹೋಗಿಬಿಡ್ತೈತಿ. ಯಾವುದೇ ತರದ ಆಕಳ ತುಪ್ಪದಂತ ಔಷಧಿ ಯಾವುದೂ ಇಲ್ರಿ. ಯಾವುದೇ ಆಕಳ ತುಪ್ಪ ಹಾಕೊಂಡು ಬಳಸಿ ನಮ್ ಜವಾರಿ ಆಕಳ ಬೇಕ್ರಿ. ಒಟ್ಟು ಅಂದ್ರೆ 59 ಜಾತಿ ಜವಾರಿ ಅದಾವ್ರದ ಆಕಳಗಳ ಒಳಗ. ಅದ್ರಾಗ ಯಾವುದೇ ಜವಾರಿ ಆಕಳ ಇರ್ಲಿ ಆ ತುಪ್ಪ ರೀ. ಈ ಜೆರ್ಸಿ ಹೆಚ್ಚಪ್ಪ ಅತ್ತಾರಲ್ಲ ಇವಲ್ರಿ, ಜವಾರಿ ಆಕಳ ಬೇಕ್ರಿ. ಜವಾರಿ ಆಕಳ ತುಪ್ಪ ಮೂಗಿನಲ್ಲಿ 2-2 ಹನಿ ಬಿಟ್ಕೊಂಡ್ರೆ ಸಾಕ್ರಿ, ಗೊರಕೆ ಹೋಗುತ್ತೆ. ಗೊರಕೆ ಹೋಗುತ್ತೆ, ನಿದ್ದೆ ಹತ್ತೈತ್ರಿ, ಮುಂದೆ ನಮ್ ತೆಲ್ಲು ಇದ್ರೂ ಹೋಗ್ತೈತಿ. ಮನುಷ್ಯ ಶಾಂತಿ ಇಲ್ದಿರ್ಕನು ಅದು ಶಾಂತ ಇದನ್ನ ಮಾಡ್ತೈತಿ. ಇಷ್ಟೆಲ್ಲ ಔಷಧ ಗುಣಗಳು, ಔಷಧಿ ಗುಣಗಳು ಅದಾವ. ಬಹಳ ಸಂತೋಷ. ಈಗ ತಾವು ಒಂದು ಗೀರ ಆಕಳನ್ನ ಎಷ್ಟು ದುಡ್ಡು ಕೊಟ್ಟು ತಗೊಂಡ್ಬಂದಿರಿ? ನಾವು ಒಂದು ಗೀರ ಆಕಳ ಅಂದ್ರೆ ನಾವು ಈ ದೊಡ್ಡ ಮೊಬೈಲ್ ಬಂದ ಬಳಿಕ ಇದನ್ನ ಮೊಬೈಲ್ ರೊಕ್ಕ ಹೋತ್ಲ ಅಂತೇಳಿ ವಿಚಾರ ಮಾಡಿ ಮಾಡಿ ಅದ್ರಾಗ ಏನೇನು ಆ್ಯಪ್ ಅದಾವ ನೋಡ್ಕೊಂಡ ಅದ್ರಾಗ ಅಗ್ರಿ ಸೆಂಟ್ರಲ್ ಅಂತೇಳಿ ಒಂದು ಆ್ಯಪ್ ಐತ್ರಿ. ಅವ್ ಎಲ್ಲಾರು 70,000 ತನಕ ತಗೊಳ್ಳೋ ಆಕಳ, ನಾವು 31,000 ಕೊಟ್ಟ ತನ್ನೆ. ಅಗ್ರಿ ಸೆಂಟ್ರಲ್ ಆ್ಯಪ್ ಇದ್ರೆ ಬೆಳೆಗಳ ಬಗ್ಗೆ ಐತ್ರಿ, ಪಶು ಆ್ಯಪ್ ಅಂತೇಳಿ ಒಂದು ಐತ್ರಿ. ಅದ ಅದ್ರಾಗ ನೋಡ್ಕೊಂಡು ಅದನ್ನ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ ಅದ್ರಾಗ ಮಾರವರು ಹಾಕಿರ್ತಾರ್ರಿ, ನಂದು ಈ ದನ ಐತಿ ಎಷ್ಟು ರೇಟ್ ಆತೇಳಿ ಹಾಕಿರ್ತಾರೆ. ಅದ್ರ ಮೇಲೆ ಅವ್ರು 70,000 ಸಿಗುವ ಆಕಳ ನಾವು 31,000 ಕೊಟ್ಟು ತಂದ್ರಿ ನೋಡ್ರಿ. ಮೊಬೈಲ್ ಮೊಬೈಲ್ ಉಪಯೋಗ ರೊಕ್ಕ ಕೊಟ್ಟು ತಿಳಿ ಚಿಂತಿತ್ರಿ. ದನದ ಯಾವ್ದೇ ಎಮ್ಮಿ ತಗೊಲಿ ಆಕಳ ತಗೊಲಿ, ಈ ಮೊಬೈಲ್ ದಿಂದ ಒಂದು ಎಮ್ಮಿ ತಗೊಂಡ 70,000 ರೂಪಾಯಿ ಎಮ್ಮಿ 34,000 ಕೊಟ್ಟು ತಂದ್ರಿ, ಈಗ 1,00,000 ತನಕ ಮಾರ್ತೈತ್ರಿ ಅದು ಮರಕ್ಕೋದ್ರ. ಮುಂದೆ ಒಂದು ಗೀರ ಆಕಳ 28,000 ಕೊಡ್ತಾನೆ, ಅದನ್ನ 35,000 ಮಾಡಿ ಅದೊಂದು ಸ್ವಲ್ಪ ಅದ ಗಂಟು ರೋಗ ಬಂದು ಒಂದಿಟ್ಟು ಇದಾಗುತ್ತೆ ಅದನ್ನ ಮಾರಿಬಿಟ್ಟಿ. ಈಗ ಒಂದು ಆಕಳ ಮೊನ್ನೆ ಒಂದು 31,000 ಕೊಟ್ಟೆ ಅಂತಾನೆ ಈ ಆ್ಯಪ್ ನೋಡಿ, ಅದನ್ನ 45,000 ದೋಸ್ತರೊಳಗೆ ಮಾರಿಬಿಟ್ಟಿನಿ ಅದನ್ನ 6 ತಿಂಗಳ ಹಬ್ಬದ ಮೇಲೆ. ಈಗ ನಮ್ಮ ಮನ್ಯಾಗ ಹುಟ್ಟಿದ ಆಕಳನ ಹಿಂಡ್ಕೋತಿದ್ವಿರಿ, ಈಗ ನಮ್ಮ ಮನ್ಯಾಗ ಹುಟ್ಟಿದ್ರು ಅನಿಸ್ಕೊಂಡ ಅಂದ್ರೆ ಹೈನುಗಾರಿಕೆನೂ ತಾವು ಮಾಡ್ತಾರೆ, ಹೈನುಗಾರಿಕೆನೂ ಅದಾವ್ರಿ. ಮುಂದೆ ಆಡುಗಳು ಅದಾವ್ರಿ, ಒಂದು 5 ಆಡ್ ಅದಾವ್ರಿ. ವರ್ಷಕ್ಕೆ ಒಂದು 8 ಮರಿ ಸಿಗ್ತಾವ್ರಿ ಅದರಿಂದ. ವರ್ಷಕ್ಕೆ 8 ಮರಿ ಅಂದ್ರೆ 5,000 ಯಾವ ತಳಿ? ನಮ್ಮ ಲೋಕಲ್ ದೇಶಿ ಆಡನ ರೀ, ದೇಶಿ ಆಡನ ಸಾಕಿರಿ. ಮುಂದೆ ಒಂದು ಅದರಿಂದ ಒಂದು 8 ಮರಿ ಅಂದ್ರೆ 5,000 ಹಿಡಿದ್ರು ಒಂದು 40,000 ರೂಪಾಯಿ ಆದಾಯ ಸಿಗ್ತದೆ. ಆದಾಯ ಸಿಗ್ತದೆ. ಈ ದನಗಳಿಗೆ ಉಣ್ಣಿ ಭಾಳ ಆಗಕತ್ತು ರೀ, ಅದ್ರ ಸಂಬಂಧ ಒಂದು 50 ಕೋಳಿ ಮಾಡಿದ್ವಿ ರೀ. 50 ಕೋಳಿಯಿಂದ ದಿನಕ್ಕೊಂದ 25-30 ತಚ್ಚಿ ಸಿಗ್ತಾವ್ರಿ. ಅದ್ರಾಗ ಹುಂಜ ಒಂದ್ ತೊಡೆ ಅದಾವ್ರಿ, ಒಂದ್ ತೊಡೆ ತತ್ತಿ ನಾಶ ಆಕಾವು. ಹಿಂಗಾಗಿ ಕೋಳಿ ಸಾಕಾಣಿಕೆನೂ ಐತ್ರಿ. ಅಂದ್ರೆ ಬೇಡಿಕೆ ಕೋಳಿಗೆ ಅದನೋ ಮೊಟ್ಟೆಗೆ ಅದನೋ? ಮೊಟ್ಟೆಗೆ ಅನಕ ಹೆಚ್ಚಿನ ಪ್ರಮಾಣದಾಗ ಐತ್ರಿ. ನಮ್ಮ ಜವಾರಿ ಕೋಳಿ ಅನ್ನೋದ್ಲಿರಿ ಹೆಚ್ಚಿನ ಪ್ರಮಾಣದಾಗ ಐತ್ರಿ, ಮೊಟ್ಟೆಗೆ ಐತ್ರಿ. ಈ ನಾವು ಕೋಳಿದ ಏನೈತ್ರಿ, ದನಗಳು ಉಣ್ಣೆ ಅಂದ್ರೆ ಉಣ್ಣೆಯಾಗಿ ದನಗಳು ನಮ್ಮ ಅಗದಿ ವೀಕ್ ಆಗಾಕೈತಿದ್ರಿ, ನರ್ವಸ್ ಆಗಾಕೈತಿ. ಕೋಳಿ ಸಾಕಣೆ, ಕೋಳಿ ಸಾಕಿಂದ ಕೋಳಿ ಅವನ್ ಹುಡುಕಾಡಿ ಅವನು ತಿಂದ ಬಳಕ ಇಂತ ಕಡಿಕ ಅವು ಕಾಳ ಕಡಿ ಕಸ ತಿನ್ನಾಕ ಹೋಗ್ತಾವ್ರಿ. ಅವು ತಾವು 25 ಗುಂಟೆಯಲ್ಲಿ ರೇಷ್ಮೆಯನ್ನು ಬೆಳೆದನೆ ಅಂದ್ರೆ, ರೇಷ್ಮೆನ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ರಿ? ರೇಷ್ಮೆ ತಳಿ ಅಂದ್ರೆ V1 ತಳಿ ಹಾಕಿದ್ವಿ. ಎಷ್ಟು ಬರುತ್ತೆ ಅದರಿಂದ ಆದಾಯ? ನಾವು 25 ಗುಂಟೆದಾಗ ಎಲ್ಲರೂ ನಾವು 100 ಲಿಂಕ್ಸ್ ಅದು ಮೇಸ್ತಾರ್ರಿ ಅವ್ರ. ನಾವು 100 ಲಿಂಕ್ಸ್ ಹೆಂಗ್ ಮೇಸ್ತಾರ ಅಂದ್ರೆ ಅವ್ರ 3-4 ಸೈಜ್ ಮಾಡಿ ಹೆಚ್ಚಿ ಅವ್ರ ಸಣ್ಣ ಮಾಡಿ ಮಾಡ್ತಾರ್ರಿ ಅವ್ರು. ನಾವು 12-6 ಸೈಜ್ ಮಾಡಿದೀವ್ರಿ ರೇಷ್ಮೆ. ಈಗೇನೈತಿ, ನಾವು ಚಿಲ್ಲರ್ ನಮಗೆ ತಿನ್ನುವಂತವ್ ಕರಿ ಗೋಧಿ ಬ್ಯಾಸಗಿ ಉದ್ದ ಅಗಸಿ ಮೆಂತಿ ಎಲ್ಲಾ ಕಾಳು ಮಾಡ್ಕೋತೀವ್ರಿ. ಈಗ ಮಳೆಗಾಲದಾಗ ರಾಜಗಿರಿ ಅಲಸಂದಿ ಉದ್ದ ಹೆಸರ ಮುಂದೆ ರಾಗಿ ಹಚ್ಕೊಂಡಿರ್ತೀವ್ರಿ ಅಲ್ಲೆಲ್ಲೇ ಕೌಲಿಗೆ. ಈ ತರ ರಾಗಿ ಒಳಗೆ 2 ತರ ರಾಗಿ ಅದಾವ್ರಿ ನಮ್ಮಲ್ಲಿ, ಬಿಳಿ ರಾಗಿ ಕೆಂಪು ರಾಗಿ. ರೇಷ್ಮೆ ಒಳಗೆ ಹೋದ್ರೆ 50-60 ಬೆಳಿ ಸಿಗ್ತಾವ್ರಿ ನಮ್ಮಲ್ಲಿ. ಮಿಶ್ರ ಬೇಸಾಯ, ಮಿಶ್ರ ಬೇಸಾಯ ಇದ ಅನ್ನಲ್ಲ. ಒಳಗೆ ಮಸಾಲೆ ಪದಾರ್ಥ, ಈಗ ನಮ್ಮ ದೊಡ್ಡ ಪತ್ರೆ ಅಂತೇಳಿ ಐತಿ, ಈ ನಮ್ಮ ಕಳೆ ಅಂತೇಳಿ ನಾವು ಇಲ್ಲಿವರೆಗೇನು ನಾಶ ಮಾಡ್ತಿದ್ವಿ. ಈ ಅದ್ರಾಗ ಪುನರ್ನವ ಅಂತೇಳಿ ಒಂದು ಕಸನ ಅಂತೇಳಿ ತಿಳ್ಕೊಂಡಿದ್ವಿ, ಅದೊಂದು ತರಕಾರಿನೂ ಹೌದು ಔಷಧಿನೂ ಹೌದು. ಪುನರ್ನವ ಅಂದ್ರೆ ಅದಕ್ಕೆ ಅದನ್ನ ತಿನ್ಕೋತ ಹೋದ್ರೆ ಮುಪ್ಪ ಬರಂಗಿಲ್ರಿ, ಅದೊಂದು ನಮ್ಮನೆ ತರಕಾರಿ ಮಾಡ್ಕೊಂಡು ನಾವು ಉಪಯೋಗ ಮಾಡ್ಕೋತೀರಿ. ಅದು ಅದೊಂದು ಎಲ್ಲದ್ರಾಗ ಹೆಚ್ಚಿಂದ ಪಾಲಕ್ ಅಂದ್ರೆ ಈ ಪಾಲಕರು ಅಂತೇಳಿ ಹೆಂಗ ಈ ನಮ್ಮ ಜನರೂಡಿಯಾಗ ಐತ್ಲ್ಯ ಪಾಲಕ್ ಅಂದ್ರೆ ಅದು ಪಾಲಕ್ ಇದ್ದಂಗ. ಪಾಲಕ್ಕಿಂತ ಹೆಚ್ಚಿಂದ ಇದು ಪುನರ್ನವ. ಪುನರ್ನವ ಸೊಪ್ಪ, ಅದು ಸೊಪ್ಪು. ಸೊಪ್ಪು ಅಂದ್ರೆ ಏನ, ಇಲ್ಲಿವರೆಗೆ ನಾವು ಈಗ 4 ವರ್ಷದ ಹಿಂದ್ಗಡೆಯಿಂದ ನಾ ಕಳೆನ ತಿಳ್ಕೊಂಡಿದ್ವಿ. ಈಗ ಇಲ್ಲಿವರೆಗೆ ಈ 4 ವರ್ಷದ ಈಚೆಗೆ ಪುನರ್ನವ ಉಪಯೋಗ ಮಾಡ್ರೆ ಅದಕ್ಕೆ ಮುಪ್ಪ ಬರಂಗಿಲ್ಲ ಅನ್ನೋದೊಂದು ಇದೈತಿ. 2 ಎಕರೆ 20 ಗುಂಟೆಯಲ್ಲಿ ಸಾಕಷ್ಟು ಬೆಳೆಗಳನ್ನ ಬೆಳೆದು ಸಾಕಷ್ಟು ಅದರಿಂದ ಲಾಭಗಳನ್ನು ತೋತಾ ಇದ್ರಿ, ಬಹಳ ಸಂತೋಷ. ಕಲ್ಲಪ್ಪ ಮಲ್ಲಪ್ಪ ಮಾಳಿಯವರೆ, ಸಣ್ಣ ಹಿಡುವಳಿದಾರರಾದರೂ ಸಾಕಷ್ಟು ಬೆಳೆಗಳನ್ನ ಸಮಗ್ರ ಕೃಷಿಕರಾಗಿ ಸಾವಯವ ಕೃಷಿಕರಾಗಿ ತಾವು ಹೊರಹೊಮ್ಮಿದ್ರಿ. ತಮ್ಮ ಈ ಶ್ರಮವನ್ನ ಗಮನಿಸಿ ಸರ್ಕಾರ ಯಾವ್ದಾದ್ರೂ ತಮಗೆ ಪ್ರಶಸ್ತಿಯನ್ನು ನೀಡಿದ್ದಾರೋ ಹೇಗೆ? ಈ ನಾವು 2008 ಸಾವಯವ ಕೃಷಿ ಮಾಡಕ್ ಹತ್ತ ಬಳಕ ರವಿಶಂಕರ್ ಗುರುಜಿ ಅವರ 2010 ಗದಗ ಕರೆಸಿ 108 ಜನ ರೈತರನ್ನ ಕರೆಸಿ ಋಷಿ ಕೃಷಿ ಅಂತೇಳಿ ಪ್ರಶಸ್ತಿ ಕೊಟ್ರು. ಆಮೇಲೆ 2012-13 ಇಲಾಖೆದವರು ಕೃಷಿ ಇಲಾಖೆದವರ ಸಂಪರ್ಕನೂ ನಾವು ತಗೊಂಡು ಒಕ್ಕಲ್ತನ ಮಾಡ್ತಿದ್ವಿ. ಪಶು ಇಲಾಖೆದವರ ಸಂಪರ್ಕನೂ ನಾವು ಮಾಡ್ಕೊಂಡು ದನಗಳದ ಹೆಂಗ ಏನ ಅದನ್ನು ಇದನ್ನ ಮಾಡ್ತಿದ್ವಿ. ಈ ನಾವು ರೇಷ್ಮೆ ಇಲಾಖೆಯವ್ರ ಜೋಡಿ ಕೂಡಿ ರೇಷ್ಮೆ ಹಚ್ಚಿದ್ರಿ. ಕೃಷಿ ಇಲಾಖೆದವ್ರು ಏನಂದ್ರು, ಏ ಇಲ್ಲ ನಿಂದ ಎಲ್ಲ ನೋಡೋ ಹಂಗ ವಿಶೇಷ ಐತಿ, ನೈಸರ್ಗಿಕ ಕೃಷಿ ಐತಿ, ಅದಕ್ಕೆ ನೀವೊಂದು ಅರ್ಜಿ ಹಾಕು ಅಂತೇಳಿ ಹೇಳ್ರು. ಕೃಷಿ ಇಲಾಖೆಯವ್ರ ಮಾತು ಕೇಳಿ ನಾ ಏನ ಅರ್ಜಿ ಹಾಕಿನಿ, ಕೃಷಿ ಪಂಡಿತ್ ಪ್ರಶಸ್ತಿ ಅಂತೇಳಿ ಒಂದು ಕರ್ನಾಟಕ ಸರ್ಕಾರದವ್ರ ಬೆಂಗಳೂರು ವಿಧಾನಸೌಧ ಸಭಾಭವನ ಕರೆಸಿ ಪ್ರಶಸ್ತಿ ಕೊಟ್ಟು 25,000 ರೂಪಾಯಿ ಬಹುಮಾನವಾಗಿ ಕೊಟ್ಟು ಸನ್ಮಾನಿಸಿದ್ರು. ಎಷ್ಟನೇ ಇಸ್ವಿಯಾಗ್ರಿ? 2012-13 ಆಯ್ತ್ರಿ. 14th February 19 ಕೊಟ್ರಿ ಪ್ರಶಸ್ತಿನ ತಗೊಂಡಿದ್ರಿ, ಬಹಳ ಸಂತೋಷ. ನಮ್ಮ ರೈತ ಬಾಂಧವರಿಗೆ ಕೊನೆಯದಾಗಿ ಏನನ್ನ ಹೇಳಕ್ ಇಷ್ಟಪಡ್ತೀರಿ? ಈಗ ನಾವು ಒಕ್ಕಲ್ತಾನ ಅಂದ್ರೆ ಕೇವಲ ತಿಳಿದಾರ್ರಿ. ಆದ್ರೆ ಆ ರೀತಿ ಅಲ್ಲದ. ಒಕ್ಕಲ್ತನದಾಗ ನಮ್ದು 2 ಎಕರೆ 20 ಗುಂಟೆ ಜಮೀನು ಇದ್ರು 1 ಎಕರೆ 35 ಗುಂಟೆ ಜಮೀನದಾಗ ನಾವು ಮೇವು ಕಬ್ಬು ಉದ್ದು ಎಲ್ಲ ಮಾಡ್ಕೊಂಡ್ರು 25 ಗುಂಟೆ ಜಮೀನದಾಗ ನಾವು ಎಷ್ಟು ಬೇಕೋ ಅಷ್ಟು ಆದಾಯ ತೆಗಿಬೇಕನ್ನುವಂಗ ನಾವು ಎಲ್ಲ ಥರ ಬೆಳೆ ಅದ್ರಾಗ ಮಾಡಿದ್ವಿ. ಅರಣ್ಯ ಗಿಡನೂ ಅದ್ರಾಗ ಅದಾವು, ಹಣ್ಣಿನ ಗಿಡನೂ ಅದ್ರಾಗ ಅದಾವು. ನಮಗೆ ಎಲ್ಲಿ ಹೋದ್ರೂ ಯಾವತ್ತೂ ನಮ್ಮ ಗಿಡದಾಗ ನಮ್ಮ ಭೂಮ್ಯಾಗ ಹಣ್ಣು ಸಿಗ್ಬೇಕು, ನಮಗೆ ಯಾವ ಸೀಜನ್ದಾಗ ಯಾವ ಇರ್ತಾವವ. ಆ ರೀತಿ 25 ಗುಂಟೆದಾಗ ನಾವು ಎಷ್ಟೇ ಜನ ಇದ್ರು 10 ಜನ ಇದ್ರು ಬದುಕುವಂಗ ನಾವು ವಿಶೇಷತೆ ಐತಿ ಅನ್ನೋದು ನಮ್ಮ ತೋಟ ನೋಡ್ರಿ ಗೊತ್ತಾಕೈತಿ. ವರ್ಷದಾಗ 20-30 ಸಲ ಧರ್ಮಸ್ಥಳದವ್ರು ಮಹಿಳಾ ಸಂಘದವ್ರನ್ನ ಕರ್ಕೊಂಡು ನಮ್ಮ ತೋಟಕ್ಕೆ ಭೇಟಿ ಕೊಟ್ಟು ಹೋಗ್ತಾರೆ. ಈ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದವರು ರೈತರ ಹುಡುಗರನ್ನ ಕರ್ಕೊಂಡು ಬರ್ತಾರೆ. ಬಾಗಲಕೋಟೆ ತೋಟಗಾರಿಕೆ ಅರ್ಬಾಯಿ ಅವರು ಅವರು ಬರ್ತಾರ್ರಿ. ಎಲ್ಲರೂ ನಮ್ಮ ರೈತರು ಏನೈತಿ ನಮ್ಮ ತೋಟಕ್ಕೆ ಯಾವತ್ತೂ ಇಲ್ಲಂದ್ರೆ ವಾರದಾಗ 10 ಜನ ಬಂದು ಹೋಗ್ತಾರೆ ನಮ್ಮ ತೋಟಕ್ಕೆ ನೋಡಕ್ಕ. ಕಲ್ಲಪ್ಪ ಮಲ್ಲಪ್ಪ ಮಾಳಿಯವರೇ, ತಮ್ಮ ಮೊಬೈಲ್ ಸಂಖ್ಯೆ ನಮ್ಮ ಕೇಳುಗರಿಗೆ. ಮೊಬೈಲ್ ಸಂಖ್ಯೆ 9602050098. ಕಲ್ಲಪ್ಪ ಮಲ್ಲಪ್ಪ ಮಾಳಿಯವರೇ, ತಾವು ಇಷ್ಟೊತ್ತು ನಮ್ಮ ಜೊತೆಗಿದ್ದು ಸಾಕಷ್ಟು ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿ ಸಾಕಷ್ಟು ಬೆಳೆಗಳನ್ನು ಬೆಳೆದು ಲಾಭದಾಯಕ ಬೆಳೆಗಳನ್ನು ಬೆಳೆದು ಲಾಭವನ್ನು ಗಳಿಸ್ತಾ ಇದ್ದೀರಿ, ತುಂಬ ಸಂತೋಷ. ನಮ್ಮ ರೈತ ಬಾಂಧವರ ಪರವಾಗಿ, ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರಾಯಬಾಗ್ ತಾಲೂಕು ಹಿಡಕಲ್ ಗ್ರಾಮದ ಸಾವಯವ ಮತ್ತು ಸಮಗ್ರ ಕೃಷಿಕರಾದ ಕಲ್ಲಪ್ಪ ಮಲ್ಲಪ್ಪ ಮಾಳಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಕುಮಾರ್ ಅಗಡಿ. ಇಂದಿನ ಜನಪದ ಸಂಗೀತದಲ್ಲಿ ಬಬಲೇಶ್ವರದ ಸಿದ್ದಪ್ಪ ವೈ ಹಾವಡಿ ಮತ್ತು ಸಂಗಡಿಗಳಿಂದ ಭಜನಾ ಪದ. ಯಾಕೆ ಚಿಂತೆ ಮಾಡ್ತಿದಿ ಎಲೋ ಮನವೇಲಿ ನಗೆ, ಯಾತರ ಸುಖವಿಲ್ಲ ಎಲೋ ಮನವೇ ನಿನಗೆ, ಯಾತರ ಸುಖವಿಲ್ಲ ಎಲೋ ಮನವೇ. ಯಾಕೆ ಚಿಂತೆ ಮಾಡ್ತಿದಿ ಎಲೋ ಮನವೇ, ಯಾಕೆ ಚಿಂತೆ ಮಾಡ್ತಿದಿ ಎಲೋ ಮನವೇ ನಿನಗೆ, ಯಾತರ ಸುಖ ಇಲ್ಲ ಎಲೋ ಮನವೇ ನಿನಗೆ, ಯಾತರ ಸುಖ ಇಲ್ಲ ಎಲೋ ಮನವೇ. ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ, ಅಲ್ಲಂತ ಅನಗಾಡ ಎಲು ಮಾನವೆ ನೀ, ಅಲ್ಲಂತ ಏನದ ಸಾಧಿ ತಿಳಿ ಮನವೇ ಯಾರಿಗೆ ಯಾರು ಇಲ್ಲ ಎಲೋ ಮನವೇ ಇದು ಮೂರು ದಿನದ ಸಾಧಿ ತಿಳಿ ಮನವೇ ಶೇರದವರ ಮುಂದೆ ಕಾಲ ಜಾರಿ ಬೀಳದಂತೆ ಶೇರದವರ ಮುಂದೆ ಕಾಲ ಜಾರಿ ಬೀಳದಂತೆ